ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಇದೀಗ ಕೆಲವು ಜನಪದ ಗೀತೆಗಳನ್ನ ಕೇಳೋಣ. ಗೆಜ್ಜೆ ಕಲ್ಲು ಸಾಧಮುತಾ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಕಲ್ಲು ಗಲ್ಲಮುತಾ ಗೆಜ್ಜೆ ಕಲ್ಲು ಸಾಧಮುತಾ ಗೆಜ್ಜೆ ಕಲ್ಲು ಸಾಧಮುತಾ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಅರಿಶಿನವಾ ಅದಕ್ಕೆ ಬೆರೆಸರ ಸುಣ್ಣವಾ ಅದಕ್ಕೆ ಬೆರೆಸರ ಸುಣ್ಣವಾ ಅಂದವುಳ್ಳ ರಂಗನ್ ಮೇಲೆ ಹಿಂಗಂದರೋ ಕುಳಿಯ ಅಂದವುಳ್ಳ ರಂಗನ್ ಮೇಲೆ ಹಿಂಗಂದರೋ ಕುಳಿಯ ಕಲ್ಲು ಗಲ್ಲಮುತ ಗೆಜ್ಜೆ ಕಲ್ಲು ಸಾಧಮುತ ಗೆಜ್ಜೆ ಕಲ್ಲು ಸಾಧಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ರಂಗನ್ ಮೇಲೆ ರಂಗಿನೋ ಕುಳಿಯೋ ಅಂದವಾದ ರಂಗ